ಹುಡುಗರ ಮ್ಯಾಲ ಇರಲಪ್ಪ ನಮ್ಮ ಪ್ರೀತೆ ನಮ್ಮ ಮ್ಯಾಲೆ ಹುಡುಗರ ಮ್ಯಾಲೆ ಇರಲಿ ನಮ್ಮ ಪ್ರೀತೆ ನನ್ನ ಗಂಡು ಸಭಾ ಕೂಡೇತೆ ಸಭಾ ಒಳ್ಳೆ ಬರತಿ ನನ್ನ ಗಂಡು ಸಭಾ ಕೂಡೇತೆ ಸಭಾ ಒಳ್ಳೆ ಬರತಿ ನಮ್ಮ ಮ್ಯಾಲೆ ಹುಡುಗರ ಮ್ಯಾಲ ಇರಲಪ್ಪ ನಿಮ್ಮ ಪ್ರೀತೆ ನಮ್ಮ ಮ್ಯಾಲೆ ಹುಡುಗರ ಮ್ಯಾಲೆ ಇರಲಪ್ಪ ನಮ್ಮ ಪ್ರೀತೆ ಗಂಡಮೇಟ ಗದಗಿನ ಶಾಪೂರ ಬಸವಣ್ಣ ದೇವರ ಗಂಡಮೇಟ ಗದಗಿನ ಶಾಪೂರ ಬಸವಣ್ಣ ದೇವರ ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮ್ಮ ನಮಸ್ಕಾರ ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮಸ್ಕಾರ ಓಹೋ ನನ್ನ ಜೀವನ ಗೆಳೆಯ ಬಾಣ ಹೋಗಿ ಇವತ್ತಿಗೆ 8-10 ದಿವಸಗಳಾಯ್ತು ಆತನ ಭೇಟಿ ನನಗಿಲ್ಲ ನನ್ನ ಭೇಟಿ ಆತನಿಗಿಲ್ಲ ಈಗ ಹುಡುಕುತ್ತಾ ಹೋಗುತ್ತೇನೆ ಬಾಳ ಹೋಗಿದಾನೋ ಎನ್ನ ಗಲಿ ಯಾಕಂತ ಹುಡಕಲಿ ಗೆಳೆಯ ಹೋಗಿದಾನೋ ಎನ್ನ ಗಲಿ ಯಾಕಂತ ಹುಡಕಲಿ ಎತ್ತ ಹೋದನಪ್ಪ ಎತ್ತ ಹೋದನಪ್ಪ ನನ್ನ ಗೆಳೆಯ ಎಲ್ಲಿ ಹೋದನಪ್ಪ ಎತ್ತ ಹೋದನಪ್ಪ ನನ್ನ ಗೆಳೆಯ ಬಾಳ ಹೋಗತಿದ್ದಿಲ್ಲ ಎಲ್ಲೆಲ್ಲಿ ಹೋದರ ಹಿಂಬಾಲ ಬಿಟ್ಟ ಹೋಗತಿದ್ದಿಲ್ಲ ಎಲ್ಲೆಲ್ಲಿ ಹೋದರ ಹಿಂಬಾಲ ದಿನ ಬಂದ ಗೆಳೆಯ ಬಂದ ಕುಂದ್ರವು ಎನ್ನ ಬದಿಯಲ್ಲಿ ಗೆಳೆಯ ಬಂದ ಕುಂದ್ರವು ಎನ್ನ ಬದಿಯಲ್ಲಿ ಗಂಡ ಮೇಟ ಗದಗಿನ ಶಾಪುರ ಬಸವಣ್ಣ ದೇವರ ಗಂಡ ಮೇಟ ಗದಗಿನ ಶಾಪುರ ಬಸವಣ್ಣ ದೇವರ ಅದಕ್ಕೋಗಿ ಬಸವನಗೋಗಿ ಮಾಡುವೆ ನಮಸ್ಕಾರ ಅದಕ್ಕೋಗಿ ಬಸವನಗೋಗಿ ಮಾಡುವೆ ನಮಸ್ಕಾರ ಓಹೋ ನನ್ನ ಜೀವನಗಳ ಸಂಗನ್ನ ಹೋಗಿ ಇವತ್ತಿಗೆ 8-10 ದಿವಸಗಳಾಯಿತು ನನ್ನ ಭೇಟಿ ಆತನಿಗಿಲ್ಲ ಆತನ ಭೇಟಿ ನನಗಿಲ್ಲ ಹೀಗೆ ಹುಡುಕಿದ್ರೆ ನನ್ನ ಜೀವನಗಳ ಸಂಗನ ಸಿಗುವಂತೆ ಕಾಣುದಿಲ್ಲ ನಾನೇ ಹುಡುಕೋತೆ ಹೋಗುತ್ತೇನೆ ಹಾ ಸೆರನು ಗೆಳೆಯ ಸಂಗನ ಸೆರನು ಸೆರನು ಗೆಳೆಯ ಬಾಣ ಸೆರನು ಮಿತ್ರ ಹೇಳ್ತೇನೆ ಗೆಳೆಯ ಚೆನ್ನಾಗಿ ಹೇಳೋ ನಿನ್ನ ಮಾರಿ ನೋಡಿ ಆತೋ ಎಂಟೆ ದೇನ ಎಂಟೆ ದಿನ ಮೇತ್ರ ದಸೆರಾದವು ಗ್ಯಾಳೆ ಇರ್ಲು ಮ್ಯಾಲ ತಾಯೇ ತಂದಿ ಪ್ರೀತಪ್ಪ ನಮ್ಮ ಮ್ಯಾಲೆ ಏನು ಪ್ರಿಯ, ಅರಮನೆಯನ್ನು ಬಿಟ್ಟು ಪ್ರಿಯ ಈ ಸಭಾ ಮಂದಿರಕ್ಕೆ ನನ್ನ ಕರೆಸಿದ ಕಾರಣನು ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ. ಏನೇ ಗಂಗಾ, ಬಳ್ಳಾರಿಂದ ಪತ್ರ ಬಂದಿರೋದು ನೋಡು. ನೋಡು ಪ್ರಿಯ, ಪತ್ರ ಏನಂತ ಬಂದಿರುವುದು? ಪತ್ರ ಏನಂತ ಬಂದ ತಂದ್ರಿ, ಮುತ್ತು ರತ್ನದ ವ್ಯಾಪಾರ ಬಹಳ ತೇಜ್ ಇರುವುದಂತೆ. ಒಳ್ಳೆಯದ್ರಿ, ಬಂದ್ರೆ ಲಾಭ ಬರ್ದ್ರೆ ನುಕ್ಸಾನ್ ಅಂತ ಹೇಳಿ ಮುರುಗ್ಯಾಪ್ ಚಕ್ರ ಪತ್ರ ಕಳೀತಾನೆ. ಗಂಗಾ, ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ, ಬೇಗ ನೀವು ಬುತ್ತಿ ಕಟ್ಟಿ ಕೊಡಂತಳಾಗ. ನೋಡು ಪ್ರಿಯ, ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ಕಣ್ಣಕ. ಪ್ರಿಯ ನಮ್ಮಳಲ್ಲಿ ಏನ ಕಡಿಮೆ ಆಗೈತ್ರಿ? ಹಾ, ಬೆಳ್ಳಿ ಬಂಗಾರ ಪ್ರಿಯ ಕುಡಿಕೆಬ್ಬನಾಗಿ ಬಿದ್ದಿರುವಾಗ ಪ್ರಿಯ ನಾ ವ್ಯಾಪಾರ ಖುದ್ ಬ್ಯಾಡಂತೆ ನೋಡು. ಏನೇ ಗಂಗಾ, ಕುಂತ ಉಂಡರೆ ಕುಡಿಕೆ ಒನ್ನ ಸಾಲಾರ್ದು, ನಿಂತ ನೀರ ಕುಡಿದ್ರೆ ಹೊಳಿ ಹಳ್ಳಗಳು ಸಾಲಾರ್ದು. ಗಂಗಾ, ಒಕ್ಕಲ್ತನ ಮಾಡ ಒಕ್ಕಲ್ತನ ಮಾಡ್ಲೇಬೇಕು, ಹೊಲಮನಿ ಕೆಲಸ ಮಾಡ ಹೊಲಮನಿ ಕೆಲಸ ಮಾಡ್ಲೇಬೇಕು. ಇದು ಅಲ್ಲದೆ ಗರಡು ಮನಿ ಹೋಗ ಗರಡು ಮನಿ ಹೋಗ್ಲೇಬೇಕು. ಗಂಗಾ, ನಾನಾದ್ರೆ ವ್ಯಾಪಾರಕ್ಕೆ ಹೋಗ್ತೀನಿ, ಬೇಗ ನೀವು ಬುತ್ತಿ ಕಟ್ಟಿ ಕೊಡಂತಳಾಗು. ಆ ಪ್ರಿಯ ಸದ್ಯ ವ್ಯಾಪಾರಕ್ಕೆ ಹೋಗವ್ರಣ. ಗಂಗಾ ಹೋಗವ್ರ. ಪ್ರಿಯ ಹೇಳ್ತೀನಿ ಕೇಳ್ರಿ. ಗಂಗಾ ಚಂದವಾಗಿ ಹೇಳು. ಮೂರಂತ ಸಮಣೆ ಒಳಗ ಬಂದಿರವದು ಎಳೆ ವಗರಾಮ್ ಹರಿಯದೆ ಪಾರ ಪ್ರಿಯ ಹೇಳ್ತೀನಿ ಕೇಳ್ರಿ. ನೋಡು ಪ್ರಿಯ, ಪ್ರಿಯ ಇಂತ ದೊಡ್ಡ ಮನೆಯೊಳಗೆ ನಾನು ಒಬ್ಬಳು ಹೇಗಿರ್ಲಿ, ಅದೇ ನಿಮ್ಮ ತಮ್ಮ ಇರುಪಕ್ಷಿ ಬಸವಂದ್ರು ಪ್ರಿಯ ಎಣ್ಣ ಮತ್ತು ಕೇಳುದಿಲ್ಲ. ಸದ್ಯ ಪ್ರಿಯ ನೀವ್ ವ್ಯಾಪಾರಕ್ಕೆ ಹೋಗ್ಬೇಕಾದ್ರಿ, ನನ್ನ ಸಂಗಡ ಪರಮನ ಕರೆಸಿ ಪ್ರಿಯ ನನ್ನ ಜೊತೆಗಿಟ್ಟು ನೀವ್ ಆದ್ರೆ ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೇಕಾಯ್ತು. ಗಂಗಾ ನೀನ್ ಹೇಳಿದಂತೆ ಆ ಸಂದಿ ಪರಮ್ ತಂದಿಟ್ಟು ವ್ಯಾಪಾರಕ್ಕೆ ಹೋಗ್ತೀನಿ ಒಳಗ್ ಹೋಗಂತ. ಒಳ್ಳೇದ್ರಿ, ಏನೇ ಪರಮ ಮನೆಯಲ್ಲಿ ಮಾಡ್ತಿದ್ದ ಕಡೆ ಬರುವಂತಳಾಗು. ನನ್ ಮಗನ ಹೇಳ್ತೀನಿ ಕೇಳ ಪರಮ ಚಂದ ಹೇಳು. Yeah. ಹೋಗ್ಬೇಕಲ್ಲ. ಹಾ ನನ್ ಕಡೆ ಏನ್ ಅಂತ ಕೆಲಸ ನನ್ ಮಗನ? ಹಾ ನೋಡ್ ಪರಮಾಣೆ, ದಿನಾಲು ಅದಕ್ಕೆ ಹೋಗ್ತಿ? ಅಯ್ಯ ನನ್ ಮಗನ, ನಾ ದಿನಾಲು ಹೋಗು ಕೆಲಸ ಕೇಳಿದೆ. ಇದಲ್ಲ ನನ್ ಮಗನ, ಯಾರ್ದಾರ ಕುಟ್ಟಾನ ಬೀಸಾನ ತೊಳೆಯಾನ ಬಳೆಯನ ಇದನ್ನ ಮಾಡಕ್ ಹೋಗ್ ನೋಡು. ಹಾಗಾದ್ರೆ ಪಗಾರ ಏನ್ ಕೊಡ್ತಿದಾರ ಪರಮ? ನನ್ ಮಗನ ನನ್ ಪಗಾರ ಸುದ್ದಿ ಕೇಳಿದೆ. ನನ್ ಮಗನ ಯಾರ ಎರಡ್ ಸೇರ್ ಗೋಧಿ ಅಂತ ಕೊಡ್ತಾರ? ನನ್ ಮಗನ ಯಾರ ಎರಡ್ ಸೇರ್ ಜೋಳ ಅಂತ ಕೊಡ್ತಾರಪ್ಪ? ನನ್ ಮಗನ ಯಾರು ಒಂದ್ ರೊಟ್ಟಿ ಕೊಡ್ತಾರ? ಯಾರ್ ಹಂಗ ಕಳಿಸ್ತಾರ ನೋಡ ಅಪ್ಪ. ನೋಡ್ ಪರಮ, ನೀ ನಮ್ ಗಂಗಾನ್ ಸೋಪ್ತಿರ್ತೀಯಲ್ಲ. ನಿಮ್ ಗಂಗಾನ್ ಸೋಪ್ತಿ ನಾ ಇದ್ದಂಗ ಆದ್ರೆ ನನಗೇನ್ ಕೊಡ್ತೀನಿ ನನ್ ಮಗನ? ನೋಡ್ ಪರಮ, ಒಂದ್ ವರ್ಷಕ್ಕೆ ಎರಡ್ ಚೀಲ ಜೋಳ ಕೊಡ್ತಾನ, ಎರಡ್ ಸೀರೆ ಕೊಡ್ತಾನ, ಎರಡ್ ಕುಬಸ ಕೊಡ್ತಾನ, ಇದು ಅಲ್ಲದ ಮೇಲೆ 500 ರೂಪಾಯಿ ಕೊಡ್ ನೋಡ ಬೇ ಪರಮ ಇರ್ತೀಯಲ್ಲ. ಓ ನನ್ ಮಗನ, ನೀ ಇಷ್ಟೆಲ್ಲ ಕೊಡ್ತಾನ ಅಂದ್ರೆ ಒಳ್ಳೆ ಇರ್ತಾನ ನಡಿಯಪ್ಪ. ಹಾಗಾದ್ರೆ ಹೋಗು ನಡಿಬೇ. ಹಾ ನಿಲ್ಲು ನಿಲ್ಲು ಪರಮ. ಓ ಯಾಕ ನನ್ ಮಗನ ನಡು ಹಾದಾಗ ತರಬಿದೆ ಅಲ್ಲ. ಪರಮ ನೀನ್ ಅಂಜಕ್ ಹೋಗ್ಬೇಡ, ನಮ್ಮ ಮನಿ ಬಸ್ ಅಂದ್ರೆ ಹರಿಕೊಳ್ ಹತ್ತು 12 ವರ್ಷ ಆತು. ನಮ್ಮ ಗಂಗಾನ ಕರ್ಕೊಂಡ್ ಹೋಗಿ ಹಣ್ಣು ಕಾಯಿ ಮಾಡ್ಕೊಂಡ್ ತಿರುಗಿ ಹೋಗಿ ಬರೋ ಕಾಲಕ್ಕ ಒಂದ್ ಗಂಡ ಮೌನಾರ್ ಬೇಡ್ಕೊಂಬ ಪರಮ. ಆಗಿಲ್ಲ ನಡಿ ನನ್ ಮಗನ, ನೀನ್ ಹೇಳ ಪ್ರಕಾರ ಅದನ್ನಾದ್ರೂ ಹೇಳ್ತನಪ್ಪ. ಏನೇ ಗಂಗಾ, ಮನೆಯಲ್ಲಿ ಏನ್ ಮಾಡ್ತಿತ್ತ ಕಡೆ ಬರುವಂತಳಾಗು? ಪ್ರಿಯಾ ಕರೆಸಿದ ಕಾರನ್ನು ಚಂದವಾಗಿ ಹೇಳುವಂತರ ಗಂಗಾ, ನೀನ್ ಹೇಳಿದಂತೆ ಆ ಪರಮನವ್ರು ಕರ್ಕೊಂಡ್ ಬಂದಿದ್ದೀನಿ, ಅವಳಿಗೂ ಒಂದ್ ನೀರ್ ಕೊಟ್ಟು ಗಂಗ ಒಳಗ್ ಕರ್ಕೊಂಡ್ ಹೋಗಂತಳಾಗು. ನೋಡು ಪರಮ, ಒಂದ್ ಚರಿಗೆ ನೀರ್ ತಗೊಂಡು ಎಮ್ಮ ಕೈಕೆಲ್ಲ ಮರ್ತಕೊಂಡು ಒಳಗಾದ್ರೆ ಅಮ್ಮ ಬರುವಂತಳಗಮ್ಮ. ಆ ಪರಮ ನೀನ್ ಒಳಗ್ ನಡಿ. ಹಾ ಗಂಗ ಹೇಳ್ತೀನಿ ಕೇಳು. ಪ್ರಿಯ ಚಂದವಾಗಿ ಹೇಳುವಂತರಾಗ್ರಿ. ಬುದ್ಧಿ ಕಟ್ಟ ಗಂಗಾ ನೀನ ತರ ಮಾಡುವುದ್ಯ ಬುತ್ತಿ ಕಡತೆ ನನ್ನಿ ಮಗ ನಿ ಮಗ, ಬುತ್ತಿ ಕಡತೆ ನನ್ನಿ ಮಗ ನಿ ಮಗ, ಬುತ್ತಿ ಕಡತೆ ನನ್ ಬುತ್ತಿ ಕಡತೆ ನನ್ ನಿ ಮಗ ನಿ ಮಗ, ಬುತ್ತಿ ಕಡತೆ ನೋ ನಿ ಮಗ ನಿ ಮಗ. ಎಲ್ಲ ಹಚ್ಚಿದ ಚಜ್ಜಿ ಎರ್ವಟ್ಟೆ ಎಲ್ಲ ಹಚ್ಚಿದ ಚಜ್ಜಿ ಏರ್ವಟ್ಟೆ, ಹುಳ ನುಚ್ಚ ಮಸರ ಹಿಂಡಿ ಸಾಯಿತ, ಹುಳ ನುಚ್ಚ ಮಸರ ಹಿಂಡಿ ಸಾಯಿತ. ಬುತ್ತಿ ಕಟತೇನ ಬುತ್ತಿ ಕಟತೇನ ನಿ ಮಗ ನಿ ಮಗ, ಬುತ್ತಿ ಕಟತೇನೋ ನಿ ಮಗ ನಿ ಮಗ, ಬುತ್ತಿ ಕಟತೇನ. ನನ್ನ ಗಂಡ ಗಟ್ಟಕ್ಕ ಹೊಂಟಾನೆ, ನನ್ನ ಗಂಡ ಗಟ್ಟಕ್ಕ ಹೊಂಟಾನೆ, ಇವರ ಬರ್ತಾರ ವ್ಯಾಪಾರ ಮಾಡುದಕ್ಕೆ, ಇವರ ಬರ್ತಾರ ವ್ಯಾಪಾರ ಮಾಡುದಕ್ಕೆ. ಬುತ್ತಿ ಕಟತೇನ ಬುತ್ತಿ ಕಟತೇನ ನಿ ಮಗ ನಿ ಮಗ, ಬುತ್ತಿ ಕಟತೇನ ನಿ ಮಗ ನಿ ಮಗ. ಪ್ರಿಯಾ ನೀವು ಹೇಳಿದಂತೆ ಪ್ರಿಯಾ ಬುತ್ತಿ ಆದ್ರೆ ಕಟ್ಟಿ ಕೊಡ್ತೀನಿ ಪ್ರಿಯಾ ತಗೊಳಂತರಾಗ್ರಿ. ಒಳ್ಳೇದು ಗಂಗಾ. ಏನೇ ಗಂಗಾ, ಆ ಅಡ್ಡ ಗೋಡಿ ಮೇಲೆ ಕುಡುಗೋಲಾರ ಇರೋದು ಗಂಗಾ ಅದನ್ನ ತಂದು ಕೊಡಂತಳಾಗು. ಪ್ರಿಯಾ ಕುಡುಗೋಲಾದ್ರೆ ಕೊಟ್ಟಿದ್ದೆ ನೋಡ್ರಿ. ಆಗ್ಲಿ ಗಂಗಾ. ಗಂಗಾ ನಮ್ಮ ಮನೆ ಬಸ್ ಅಂದ್ರೆ ಹರಿಕೂದ ಹತ್ತು 12 ವರ್ಷ ದಿನ ಆತು. ಒಳ್ಳೇದ್ರಿ. ಆ ಪರಮನ ಕರ್ಕೊಂಡ್ ಹೋಗಿ ಹಣ್ಣು ಕಾಯ ಮಾಡ್ಕೊಂಡ್ ತಿರುಗಿ ಹೊಳೆ ಬರೋ ಕಾಲಕ್ಕೆ ಒಂದ್ ಗಂಡ ಮಗನ ಬಿಡ್ಕೊಂಬ ಗಂಗಾ. ಆಗ್ಲಿ ಪ್ರಿಯಾ, ನಾದ್ರೂ ಬಸ್ ಒಂದೇರ್ ಹೋಗಿ ಪ್ರಿಯಾ ಹರಕೆ ಆದ್ರೂ ನಾ ತಿರುಸಿ ಬರ್ತೇನೆ. ಇನ್ಮೇಲೆ ನೀವಾದ ನಮಸ್ಕಾರ ಹೋಗಿ ಬರೋಂತರಾಗ್ರಿ. ಒಳ್ಳೇದು ಗಂಗಾ. ಏನೇ ಪರಮ, ಎಮ್ಮ ನನ್ನ ಗಂಡ ವ್ಯಾಪಾರಕ್ಕೆ ಹೋಗುವಾಗಮ್ಮ ನಿನ್ ಮುಂದಾದ್ರೆ ಏನ್ ಹೇಳ್ತಾರವಾ? ಅವ್ ನನ್ ಮಗಳ ನನ್ ಮುಂದೆ ಏನ್ ಹೇಳ ನೋಡ. ನೋಡು ಪರಮ, 60 ವರ್ಷ ಮುದುಕೆಮ್ಮ 63 ಆಗ್ಬೋದು ಅಮ್ಮ, ಸರಿಯಾಗಿ ಹೇಳಮ್ಮ. ಹಾ ಹೇಳ್ಯಾರ ನನ್ ಮಗಳ. ಅಮ್ಮ ಏನಂತ? ನನ್ ಮಗಳ ನಿಮ್ಮದ್ ಮರಡಿ ಬಸವನ್ ದೇವ್ರ ಜಾತ್ರೆ ಐತೆ ಅಂತ ಅಲ್ಲಿವಾ? ಹೌದಮ್ಮ. ಆ ಜಾತ್ರೆಗೆ ಹೋಗಿ ನನ್ ಮಗಳ ಹಣ್ಣು ಕಾಯಿ ಮಾಡ್ಕೊಂಡ ತಿರುಗಿ ಹೊಳಿ ಬರೋ ಕಾಲಕ್ಕ ಒಂದ್ ಗಂಡ ಪುತ್ರ ಆದ್ರೂ ಬೇಡ್ಕೊಂಬ ಅಂತ ಹೇಳ್ಯಾರ ನೋಡಿ. ಪರಮ ನಿನ್ ಮುಂದಾದ್ರೆ ಹೇಳಿದಾರಲ್ಲ. ನನ್ ಮಗಳೇ ಹೇಳ್ಯಾರೇ ಅಮ್ಮ ನನ್ ಮುಂದ ಪರಮ ಅದೇ ರೀತಿ ಹೇಳಿದಾರು. ಪರಮ ಇಬ್ರು ಕೂಡ ಹೋಗಿ ಆ ಬಸವಂದ್ರ ಹರಕೆ ಆದ್ರೂ ಪರಮ ತಿರುಸಿ ಬರ್ನು. ಆಗ್ಲಿ ನನ್ ಮಗಳ ಹೋಗ ನೋಡಿ. ಅಮ್ಮ ಹೇಳ್ತೀನಿ ಕೇಳ್ರಿ. ಚಂದ್ರ ಹೇಳುವ ಏನೇ ಪರಮ ಎಮ್ಮ ಗುಡಿಗಂಕರ ಬಂದು ಬಂದಿಯಲ್ಲ ನನ್ನ ಮಗ ಪರಮ ಕಪ್ರ ಹಚ್ಚಿ ಎಮ್ಮ ಕಾಯ ಬಡಿಸಿಕೊಂಡು ಅಮ್ಮ ನಮಸ್ಕಾರ ಮಾಡಿ ಹೋಗಿ ನೋಡುವ ಆಗ್ಲಿವ ನನ್ನ ಮಗಳ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ ನೋಡಿ ಒಳ್ಳೇದ್ರಿ ಏನ ಗೆಳೆಯ ಬಾಣ ನಾವು ದೇವ್ರಿ ಬಂದು ಬಾಳ ಹೊತ್ತಾಯ್ತು ಹೊತ್ತಾಯ್ತು ಮಿತ್ರ ಮಿತ್ರ ನಿಮ್ಮ ಮೇಲೆ ಕಪ್ರ ಹಚ್ಚಿ ಕಾಯಿ ಒಡಿಸ್ಕೊಂಡು ನಮಸ್ಕಾರ ಮಾಡಿ ಹೋಗಿ ನೋಡಿ ಪರಮ ನಮಸ್ಕಾರ ಮಾಡುವ ಏನ ಗೆಳೆಯ ಬಾಣ ಈ ಜಾತ್ರೆ ಬಂದ ನನಗೊಂದು ಸರಿ ಕೈ ಕೈ ಸಿಕ್ತು ನೋಡು ಆ ಗೆಳೆಯ ಸಂಗನ್ನ ಮುಂದಕ್ಕೆ ಹೋಗೋನು ವಿಚಾರ ಮಾಡೋ ನಡೆಯುವಂತ ನಾಗು ಪರಮ ಘಾತವಾಯ್ತಲ್ಲ ನನ್ನ ಮಗಳ ಏನಾತ ಅಮ್ಮ ಹೇಳ್ತೀನಿ ಕೇಳ್ರಿ ಚಂದವಾಗಿ ಹೇಳ ಏನೋ ಘಾತವ ಪರಮ ಕೇಳ ಕೊಳಗಿನ ಸರಿ ಹೋದೀತ ಪರಮ ಜಾತ್ರೆಯಲ್ಲಿ ಬರಿಜರಿ ಜಾತ್ರೆ ಕುಡಿತು ಎಮ್ಮ ಜಾತ್ರೆಯೊಳಗ ಸಾವಿರ ಮಂದಿ ಹೋಗ್ತಿತ್ತು ಪರಮ ಸಾವಿರ ಮಂದಿ ಬರ್ತಿತ್ತು ಅಟ್ರೊಳಗೆ ಅಮ್ಮ ನಮಸ್ಕಾರ ಮಾಡಿ ನಾನು ಮೇಲೆ ಕೇಳ್ಕೊಡ್ದ ಎಮ್ಮ ನನ್ನ ಕೊಳಗಿನ ಸರಿಗೆ ಕಳಿತಿ ನನ್ನ ಮಗಳ ಸರಿ ಕಳೆದ್ರೆ ಚಿಂತೆ ಮಾಡಕ್ ಹೋಗ್ಬೇಡವ ನಿನ್ನ ಗಂಡಿಗೆ ಏನಾರ ಹೇಳಕ್ ಬರ್ತದ ನಡಿ ನನ್ನ ಮಗಳ ಮನೆಗೆ ಹೋಗೋಣ ಅಮ್ಮ ಇನ್ನ ಮೇಲೆ ಮನೆಗೆ ಹೋಗೋಣ ಅಮ್ಮ ಜಾತ್ರೆಯಲ್ಲಿ ಹೋಗಿ ಬಳಿಗಾರನ ಹೋಗಿ ಅಮ್ಮ ಬಳಿ ಇಟ್ಕೊಂಡ ಅಮ್ಮ ಸ್ವಲ್ಪ ಪಳಾರ ತಗೊಂಡ್ಬರ್ತೀನಿ ಅಮ್ಮ ಇಲ್ಲೇ ಕುಡ್ರು ನನ್ನ ಮಗಳ ಬೇಗನೆ ಬಾರವ ಗೆಳೆಯಬಾಣ ಹೇಳ್ತಾನೆ ಕೇಳು ಮಿತ್ರ ಚೆನ್ನಾಗಿ ಹೇಳುವಂತ ನಾವು ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನೋ ಒಂದ ಹೆಣ್ಣ ಕಂಡಿನ ಬಾಳನ್ನ ಕಣ್ಣಲ್ಲಿ ನೋಡಿನ ಊರ್ ಒಳಗ ಉಣ್ಣಿ ಒಳಗ ಇದ್ದಳು ರತಾಗಿವೇನ ಬಸವನಕ್ಕೋಗಿ ಮಾಡುವೆ ನಮ್ಮ ನಮಸ್ಕಾರ ಅದಕ್ಕೋಗಿ ಬಸವನಕ್ಕೋಗಿ ಮಾಡುವೆ ನಮಸ್ಕಾರ ಏನು ಗೆಳೆಯ ಬಾಣ ಈ ಜಾತ್ರೆ ಬಂದ ಒಂದ ರೂಪಿಸುದ ಏನು ಕಂಡು ನೋಡು ಮಿತ್ರ ಹಾ ಗೆಳೆಯ ಬಾಳ ಚಂದಿದ್ರೇನು ಮಿತ್ರ ಮಿತ್ರ ಬಾಳ ಚಂದಿದ್ಲು ಮಿತ್ರ ಹೆಣ್ಣ ಇರುವುದು ಇಂದ್ರ ಸಭಾದಲ್ಲಿ ಶಿವ ಮರಿತ ಹುಟ್ಟಿಸ್ಯಾನೋ ಈ ಭೂಲೋಕದಲ್ಲಿ ಆಕಿನ ನೋಡಿ ಬಂತ ನನಗ ಬೌಳಿಕಿ ಮಿತ್ರ ಆಹಾ ಏನ್ ಹೇಳಲು ಅಕ್ಕಿ ಚೆಲುವಿಕಿ ಗೆಳೆಯ ಆಟ ಚಂದಿದ್ಲು ಮಿತ್ರ ಬಾಳ ಚಂದಿದ್ಲು ಈಗ ಸದ್ಯ ನನಗ ಏನ್ ಮಾಡಂತಿ ಮಿತ್ರ ನೋಡು ಗೆಳೆಯ ಬಾಣ ಈ ಸದ್ಯ ಬಳಗಾರ ಅಂಗಡಿಯಲ್ಲಿ ಮಿತ್ರ ಬಳಿ ಇಟ್ಕೊತಿರ್ತಾಳ ಪಳಾರದ ಅಂಗಡಿಯಲ್ಲಿ ಹೋಗಿ ಮಿತ್ರ ಪಳಾರ ತೋರ್ತಿರ್ತಾಳ ಅಕ್ಕಿ ಹೋಗುವ ಅಡ್ಡದಾರಿ ಕಟ್ಟಿ ಅಕ್ಕಿ ಕೂಣ ಅಕ್ಕಿ ಗುರ್ತ ಅಕ್ಕಿ ಸರ್ವ ಸಿಂಗಾರ ಕೇಳ್ಕೊಂಡ್ ಬಂದಂಗಾದ್ರ ನಂದನಿಂದ ದೋಸ್ತಿ ಬಾಳ ಸುಳಿತೈತಿ ನೋಡ್ ಮಿತ್ರ ಆಗಲಿ ಮಿತ್ರ ಕೂಣ ಗುರ್ತ ಕೇಳ್ಕೊಂಡ್ ಬರ್ತೀನಿ ಹಿಂದಕ್ಕೆ ಸರಿ ಅಂತ ನಾವು ಯಾಕ ತಂಗಿ ಅಲ್ಲಿ ಹೊಂಟಿ ಅಮ್ಮ ಸರ ಆಗಿದೆ ಸಿಂಗಾರ ಬಡವ ನಾನಿನ ಗಿಲ ದರಕಾರ ಅದಕ್ಕೆ ಹೋಗಿ ಮಾ